ಒಂದ್ ವರ್ಷಕ್ಕೆ ಅನ್ನೋದಕ್ಕಿಂತ ಒಂದ್ಸೆ ಒಂದ್ ಕಟಾವಿಗೆ ಅಲ್ಲ. ಒಂದು ಇದು ನೀವು ಇಲ್ಲಿ ಅಂದ್ರೆ ತೊಗಟೆ ತೆಗಿಯಂಗಿಲ್ಲ, ಇದು ಮಿಶ್ರ ಬೆಳೆ ಪದ್ಧತಿಯಲ್ಲಿ ಮಾಡಿದಾಗ. ಓಕೆ ಓಕೆ. ಆದ್ರೆ ನೀವು ನೆಡುತೋಪುಗಳಲ್ಲಿ ನೀವು ತೊಗಟೆಗೋಸ್ಕರ ಬೆಳೆದ್ರೆ ಅಲ್ಲಿ ಏನಿರುತ್ತೆ, ಗಿಡಗಳಿಂದ ಗಿಡಕ್ಕೆ ಅಂತರ ಬಹಳಷ್ಟು ಕಡಿಮೆ ಇರುತ್ತೆ. ನೀವು ಒಂದ್ ಎಕ್ಟರ್ಗಲ್ಲಿ ನೀವು 3,000 to 3,500 ಗಿಡ ನೀವು ಹಾಕ್ಬೋದು ನೆಡುತೋಪುಗಳಲ್ಲಿ. ಅವಾಗ ಏನಾಗುತ್ತೆ, ನಿಮ್ದು ಒಟ್ಟು ಒಂದು ರಿಸರ್ಚ್ ಪ್ರಕಾರ ಸುಮಾರು 4,00,000 to 4.5 lakh ನಿಮ್ಗೆ ನಿವ್ವಳ ಆದಾಯ ಬರುತ್ತೆ ಅಲ್ವಾ ಪ್ರತಿ ವರ್ಷ? ಪ್ರತಿ ವರ್ಷ. ಅಂದ್ರೆ ನಮಗೆ ಬೇರೆ ಬೆಳೆ ಪರ್ಯಾಯ ಯಾವುದು ಅಂತ ಹೇಳಿದಾಗ ನೀವು ಈ ರೀತಿ ದಾಲ್ಚಿನ್ನಿ ಬೆಳೀರಿ ಅಂತ ಹೇಳ್ಬೋದು ಧೈರ್ಯವಾಗಿ ಅಲ್ಲ. ದಾಲ್ಚಿನ್ನಿ ಈಗ ಬಹಳ ಡ್ರೈ ಅಂದ್ರೆ ನಿಮ್ಗೆ ಮಳೆ ಕಡಿಮೆ ಇರುವಂತ ಪ್ರದೇಶಗಳಲ್ಲಿ ಇನ್ನು ಯಾರು ಅದನ್ನ ಪ್ಲಾನ್ ನೆಡುತೋಪುಗಳನ್ನ ಮಾಡಿಲ್ಲ ಸರ್. ಈಗ ಇಲ್ಲಿ ನಾನೇ ಒಂದು ಗೆಜ್ಜೆಹಳ್ಳಿ ಅಂತ ಬರುತ್ತೆ ಇಲ್ಲಿ ಅಂಗಲ್ ಹತ್ರ, ಒಬ್ಬ ರೈತ 125 ಗಿಡ ಹಾಕಿದ್ದಾನೆ. ಆ ಗಿಡದಲ್ಲಿ ಒಂದು ವರ್ಷಕ್ಕೆ ನಾವೇ ಹಾರ್ವೆಸ್ಟ್ ಮಾಡ್ಕೊಟ್ಟಿದ್ವಿ ಅಂದ್ರೆ ಮಿಡಿಕಾಯಿನ. ಅವ ಲಾಸ್ಟ್ ಇಯರ್ ಸುಮಾರು 1.5 lakh to 2 lakh ಮಿಡಿಕಾಯಿಂದ ಒಂದೇ ತಗೊಂಡು ಲಾಭ ಪಡೆದಿದ್ದಾರೆ. ಹಂಗೆಲ್ಲ ಯಶೋಗಾಥೆಗಳು ಇದಾವ, ನಿಮ್ಗೆ ಧೈರ್ಯ ಬಂದಿದೆ. ಇಲ್ಲಿ ಉತ್ತರ ಕನ್ನಡದಲ್ಲಿ ಬಹಳಷ್ಟು ನೆಡುತೋಪುಗಳನ್ನ ಬೆಳೆಸಿದ್ದಾರೆ ಎಲ್ಲ. ಇಲ್ಲೆಲ್ಲ ಏನ್ ಎಲ್ಲ ನೆಡುತೋಪುಗಳನ್ನ ಬೆಳೆಸಿ ಅವನ್ನೆಲ್ಲ ಪ್ರತಿ ವರ್ಷ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಮೊಗ್ಗು ಮತ್ತೆ ತೊಗಟೆ ಅಂತ ಸಾರಿ ತೊಗಟೆ ಅಲ್ಲ ಮಿಡಿಕಾಯಿ ಶೇಖರಣೆ ಮಾಡೋಕೆ ಕೊಟ್ಟಿದ್ದಾರೆ. ಹಾಗಾಗಿ ಇಂಥ ಒಂದು ದಾಲ್ಚಿನ್ನಿ ಬೆಳಿಬೇಕು ಅಂತೇಳಿದಾಗ ಮುಖ್ಯ ಬೆಳೆಯಾಗಿಯೂ ಕೂಡ ಆಯ್ಕೆ ಮಾಡ್ಕೋಬಹುದು, ಮಿಶ್ರ ಬೆಳೆಯಾಗಿಯೂ ಕೂಡ ಆಯ್ಕೆ ಮಾಡ್ಕೋಬಹುದು. ಮಾರಾಟ ಮುಖ್ಯ ಲಾಭ ಅಂದ್ರೆ 1-2 ವರ್ಷ ಆದ್ಮೇಲೆ ನೀವು ಅದಕ್ಕೆ ಆರೈಕೆ ಏನು ಅಷ್ಟು ಬೇಕಾಗಲ್ಲ, ಆರೈಕೆ ಬಹಳಷ್ಟು ಬೇಕಾಗಲ್ಲ. ಸುಮಾರು 1-2 ವರ್ಷ ಅದನ್ನ ಜೋಪಾನ ಮಾಡಿದ್ರೆ 2 ವರ್ಷದ ನಂತರ ಅದಕ್ಕೆ ಅಷ್ಟು ನೀವು ಜೋಪಾನ ಅಂದ್ರೆ ನೀರಾವರಿ ಆಯ್ತು ತೀರ ಕಾಳಜಿ ವಹಿಸುವಂತ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ ನೆಡುತೋಪುಗಳನ್ನ ಮಾಡಿದ್ರೆ. ನೀರ್ನು ಅಷ್ಟೊಂದು ಬಯಸಲ್ಲ ಆಯ್ತು ಅಲ್ಲ, 2-3 ವರ್ಷ ಆದ್ಮೇಲೆ ನೀರು ಅದು ಬಹಳ ಬಯಸಂಗಿಲ್ಲ. ಮತ್ತೆ ಇದು 8 ವರ್ಷದ ತನಕ ಬೆಳಿಬಹುದು? ಹಿಂಗೆ ಸುಮಾರು 35-40 ವರ್ಷದ ಮಟ್ಟ ಬೆಳಿಬಹುದು. ಈಗ 20 ವರ್ಷದವರೆಗೂ ನಿಮ್ದು ಇಳುವರಿ ಏನಿದೆಯಲ್ಲ ಹೆಚ್ಚಾಗ್ತಾ ಇರ್ತದೆ, 20 ವರ್ಷದ ನಂತರ ಸ್ವಲ್ಪ ಇಳುವರಿ ಕಡಿಮೆ ಆಗ್ತಾ ಹೋಗ್ತದೆ. ಓಕೆ. ಆ ನಂತರ ನಮಗೆ ಟಿಂಬರ್ ಕೂಡ ಸಿಗುತ್ತದೆ ಅಲ್ಲ, 25-30 ವರ್ಷ ಅಂದ್ರೆ. ಅರೆ ಟಿಂಬರ್ ಅಂದ್ರೆ ನೀವು ಟಿಂಬರ್ಗೋಸ್ಕರ ಬೆಳೆಸಂಗಿಲ್ಲ ಅಲ್ಲ ಸರ್, ಟಿಂಬರ್ ಅದನ್ನ ಉಪಯೋಗ ಮಾಡಿದ್ರೆ ನಿಮ್ಮ ಗಿಡ ಕಡಿಬೇಕಾಗುತ್ತೆ. ಅಲ್ಲ ಈಗಲ್ಲ ನಾ ಹೇಳುದು, 30 ವರ್ಷ ಆದ ನಂತರ ಇಳುವರಿ ಕಡಿಮೆ ಹಾಕೊಂತ ಹೋಗುತ್ತೆ, ಅವಾಗ ನಾವು ಆ ಗಿಡ ತೆಗಿಬೇಕಾಗುತ್ತೆ. ಅವಾಗ ಎಲೆನು ಸಿಕ್ತು ಮೊಗ್ಗು ಸಿಕ್ತು. ನೀವು ಮರಗಳ ರೀತಿಯಲ್ಲಿ ಬೆಳೆಸಿದ್ರೆ ನಿಮಗೆ ಟಿಂಬರ್ ಸಿಗುತ್ತೆ. ನೀವು ಮರಗಳ ರೀತಿ ಬೆಳೆಸಂಗೇ ಇಲ್ಲಲ್ಲ ಸರ್. ಇಷ್ಟೆಲ್ಲ ಮಾಹಿತಿ ಒಟ್ಟಾರೆ ಏನ್ ಹೇಳ್ತೀರಿ ಹನುಮಂತ ಅವ್ರ? ಸರ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ದಾಲ್ಚಿನ್ನಿ ಬೆಳೆಗೆ ಬಹಳಷ್ಟು ಬೇಡಿಕೆ ಇದೆ. ಯಾಕಂದ್ರೆ ಮೊದ್ಲೆಲ್ಲ ಹಿಂದಿನ ಕಾಲದಲ್ಲಿ ಅದನ್ನ ತೊಗಟೆಗಷ್ಟೇ ಉಪಯೋಗ ಮಾಡ್ತಾರೆ ಮತ್ತೆ ಎಲೆಗಳಿಗಷ್ಟೇ ಉಪಯೋಗ ಮಾಡ್ತಾರೆ ಅಂತ ಇತ್ತು. ಅಂದ್ರೆ ತೊಗಟೆನ ಮುಖ್ಯವಾಗಿ ಸಾಂಬಾರ್ ಪದಾರ್ಥವಾಗಿ ಎಲೆಗಳನ್ನ ನಾವು ಪಲಾವ್ ಅಲ್ಲಿ ಹಾಕಕ್ಕೆ, ಮತ್ತೆ ಅದಲ್ಲದೆ ಎಲೆ ಮತ್ತು ತೊಗಟೆನ ಏನ್ ಮಾಡ್ತಿದ್ರು ಸುಗಂಧ ದ್ರವ್ಯ ಎಣ್ಣೆ ಅಂದ್ರೆ ಈ ಸೇಂಟು ಮತ್ತೆ ಸಾಬೂನುಗಳಲ್ಲಿ ಉಪಯೋಗಿಸ್ತಾರೆ ಅದನ್ನ. ಅದರಲ್ಲಿ ಉಪಯೋಗಿಸೋಕೆ ಬಹಳಷ್ಟು ಬೇಡಿಕೆ ಇತ್ತು. ಆದ್ರೆ ಈಗ ಸುಮಾರು 5 ವರ್ಷದಿಂದ ಅದ್ರ ಮಗ್ಗಿಗೆ ಬಹಳಷ್ಟು ಬೇಡಿಕೆ ಇದೆ, ಅಂದ್ರೆ ಮಿಡಿಕಾಯಿಗೆ ಬಹಳಷ್ಟು ಬೇಡಿಕೆ ಇದೆ. ಈಗ ನಮ್ಮ ಭಾರತದಲ್ಲಿ ಯಾರು ತೊಗಟೆ ತೆಗೆಯಲು ಬಹಳಷ್ಟು ಅದನ್ನ ಇಷ್ಟಪಡಲ್ಲ, ಅದ್ರೆ ಅದು ಸ್ವಲ್ಪ ಕಷ್ಟದ ಕೆಲಸ ಮತ್ತೆ ಲೇಬೋರಿಯಸ್ ಜಾಬ್. ಎಲೆ ಮತ್ತೆ ಮಗ್ಗ ಏನಿದೆಯಲ್ಲ ಮಿಡಿಕಾಯಿ ಅದನ್ನ ಬಹಳಷ್ಟು ಈಸಿಯಾಗಿ ನಾವು ಕಟಾವ್ ಮಾಡ್ಬೇಕು. ಹಾಗಾಗಿ ಈಗ ಮಗ್ಗಿಗೆ ಏನಿದೆಯಲ್ಲ ವರ್ಷದಿಂದ ವರ್ಷಕ್ಕೆ ಅದಕ್ಕೆ ಬೇಡಿಕೆ ಬಹಳಷ್ಟು ಬರ್ತಾ ಇದೆ. ಅಂದ್ರೆ ಈಗ 2-3 ವರ್ಷದಲ್ಲೇ ಸುಮಾರು 500 ರೂಪಾಯಿ ಒಂದು ಕಿಲೋಗೆ ಅದರ ಮಾರಾಟದ ದರ ಏರಿಕೆ ಆಗಿದೆ. ಸೊ ಹಾಗಾಗಿ ರೈತರು ಇದನ್ನ ನೆಡುತೋಪುಗಳಾಗಾದ್ರೂ ಬೆಳೆಸಬಹುದು. ನೆಡುತೋಪುಗಳಲ್ಲಿ ಅವ್ರಿಗೆ ಲಾಭ ಇದೆ. ಅದು ಬಿಟ್ರೆ ಕೃಷಿ ಅರಣ್ಯ ಪದ್ಧತಿಯಲ್ಲಿ ಈ ಬೆಳೆನ ಅವರು ಅಳವಡಿಸ್ಕೊಂಡ್ರೆ ಅವರು ಬೇರೆ ಬೆಳೆಗಳ ಜೊತೆ ಅವರು ಅಗ್ರಿಕಲ್ಚರ್ ಕ್ರಾಪ್ಸ್ ಅಂದ್ರೆ ಕ್ರಾಪ್ಸ್ ಆಯ್ತು ಇಲ್ಲ ಹಣ್ಣಿನ ಮರಗಳಾಯ್ತು ಇಲ್ಲ ವೆಜಿಟೇಬಲ್ ತರಕಾರಿ ಬೆಳೆಗಳಾಯ್ತು. ಸೊ ಅದ್ರ ಮಧ್ಯೆ ನಾವು ಈ ಒಂದು ಸಾಲುಗಳಲ್ಲಿ ಬೆಳೆ ಈ ದಾಲ್ಚಿನ್ನಿ ಬೆಳೆನ ಅಳವಡಿಸ್ಕೊಂಡು ಮಧ್ಯ ಮಧ್ಯದಲ್ಲಿ ನಾವು ಬೇರೆ ಬೆಳೆಗಳನ್ನ ಕೂಡ ನಾವು ಬೆಳೆಯಬಹುದು. ಈ ಕಟಾವ್ ಮಾಡ್ಲಿಕ್ಕೆ ಒಂದು ತರಬೇತಿ ಅಂತದ್ ಏನ್ ಬೇಕು ಅಥವಾ ಯಾರು ಬೇಕಾದ್ರೂ ಕಟಾವ್ ಮಾಡಬಹುದು ಹೇಗೆ? ಎಲೆ ಮತ್ತೆ ಮಿಡಿಕಾಯಿ ಕಟಾವ್ ಮಾಡಕ್ಕೆ ಏನ್ ತರಬೇತಿ ಬೇಕಾಗಿಲ್ಲ, ಆದ್ರೆ ತೊಗಟೆ ತೆಗೆಯಕ್ಕೆ ತರಬೇತಿ ಬೇಕಾಗುತ್ತೆ. ಮತ್ತೆ ಮಿಡಿ ಅಂದ್ರೆ ಇಷ್ಟಿಷ್ಟು ಸಣ್ಣ ಸಣ್ಣ ಇರ್ತವೆ, ಹೇಗೆ ಒಂದು ಕಟಾವ್ ಮಾಡುದು ಅಷ್ಟು ದೊಡ್ಡ ಎತ್ತರದ ಗಿಡ? ನಾವು ಹಣ್ಣು ಬೇರೆ ಮರಗಳೆಲ್ಲ ಹಣ್ಣು ಹೇಗೆ ಕೀಳ್ತೀವಲ್ಲ ಸರ್, ಅದೇ ರೀತಿ ನಾವು ಕೀಳ್ಬಹುದು. ಓಕೆ ಓಕೆ. ಹಾಗಾಗಿ ಒಂದ್ ಸ್ವಲ್ಪ ಬೀಗ ಈಗ ಬೇರೆ ಮರಗಳಲ್ಲಿ ಈಗ ಫಾರ್ ಎಕ್ಸಾಂಪಲ್ ಬಾರೆ ಹಣ್ಣು ಇಲ್ಲ ಅಂತ ಇರ್ತಾವಲ್ಲ ಅಂತ ಮರಗಳಲ್ಲಿ ಹೇಗೆ ಹಣ್ಣುಗಳನ್ನ ತಿಳಿತೀವಲ್ಲ ನಾವು ಅದೇ ರೀತಿ ಇದು ಮಾಡ್ಬೋದು. ಇಲ್ಲಾಂದ್ರೆ ತುದಿ ಟೊಂಗೆಗಳಿರ್ತಾವಲ್ಲ 1.5 ಅಡಿ 2 ಅಡಿ ಅಲ್ಲಿವರೆಗೂ ನಾವು ಟೊಂಗೆಗಳನ್ನ ಕಟ್ ಮಾಡಿ ಆಮೇಲೆ ಆ ಟೊಂಗೆಗಳಿಂದ ನಾವು ಮಿಡಿಕಾಯಿನ ಬೆಳೆಸ್ಬೋದು. ಇನ್ನೊಂದೇನಂದ್ರೆ ನೀವು ಟೊಂಗೆಗಳು ತುದಿ ಟೊಂಗೆಗಳನ್ನ ಕಟ್ ಮಾಡಿದ್ರೆ ಅದು ವರ್ಷ ವರ್ಷ ಅದು ಹೊಸ ಚಿಗುರು ಬಿಡುತ್ತೆ. ಹೊಸ ಚಿಗುರು ಬಿಟ್ಟಂಗ ಅಲ್ಲ, ಅದರ ಹೂವಿನ ಇಳುವರಿ ಜಾಸ್ತಿ ಆಗುತ್ತೆ ಮತ್ತೆ ಮಿಡಿಕಾಯಿ ಇಳುವರಿನು ಕೂಡ ಜಾಸ್ತಿ ಆಗುತ್ತೆ. ಥ್ರೋಟ್ ಲೈಫ್ ಹಂಗ್ ಮಾಡ್ಬೇಕಾ ಅಂದ್ರೆ ಜೀವನ ಪರ್ಯಂತ ಅದರ ಜೀವನ ಪರ್ಯಂತ? ಇದು ಮುಖ್ಯವಾಗಿ ಇದು ಹೂ ಬಿಡೋದು ನವೆಂಬರ್ ಡಿಸೆಂಬರ್ ಅಲ್ಲಿ ಹೂ ಬಿಡುತ್ತೆ, ಮತ್ತೆ ಕಾಯಿ ಬಿಡೋದು ನಿಮ್ಗೆ ಫೆಬ್ರವರಿಯಿಂದ ಅಪ್ ಟು ಮೇ ಮಟ ನಿಮ್ಗೆ ಕಾಯಿ ಮಿಡಿಕಾಯಿ ಬಿಡುತ್ತೆ. ಅಂದ್ರೆ ಒಂದೇ ಸಲಕ್ಕೆ ಕಟಾವ್ ಬರಲ್ಲ ಇದ್ವಲ್ಲ? ಒಂದೇ ಸತಿ ಇಲ್ಲ ಸರ್, ಒಂದೊಂದ್ ವರ್ಷ ಮಳೆ ಅಂದ್ರೆ ನಮ್ ಮಳೆ ಪ್ರಮಾಣ ವೇರಿಯೇಷನ್ ಆದ್ರೆ ಈಗ ಒಂದೊಂದ್ ವರ್ಷದಲ್ಲಿ ಮೂರ್ ಸತಿನು ಬಿಡುತ್ತೆ ಅದು. ಏನು ಮಿಡಿಕಾಯಿ ಇದೆಯಲ್ಲ, ಈಗ ನವೆಂಬರ್ ಅಲ್ಲಿ ಒಂದೊಂದ್ಸತಿ ಬಿಡುತ್ತೆ, ನವೆಂಬರ್ ಆದ್ಮೇಲೆ ಮತ್ತೆ ಜನವರಿಯಲ್ಲಿ ಬಿಡುತ್ತೆ, ಜನವರಿ ಆದ್ಮೇಲೆ ಮಾರ್ಚ್ ಅಲ್ಲೂ ಬಿಡುತ್ತೆ. ಅಂದ್ರೆ ಅದು ಸ್ವಲ್ಪ ವಾತಾವರಣದಲ್ಲಿ ಮಳೆ ಅಂಶ ಮಳೆ ಪ್ರಮಾಣ ಏನಾದ್ರು ವ್ಯತ್ಯಾಸ ಆದ್ರೆ ಅದನ್ನ ಅದು ಇಳುವರಿ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ. ಮತ್ತೆ ಅದ್ರದ್ದು ಅಂತರ ಏನಿರುತ್ತಲ್ಲ ಒಂದೊಂದ್ಸತಿ ಒಂದೊಂದು ಮರ ಎರಡರಿಂದ ಮೂರ್ ಸತಿನು ಬಿಡುತ್ತೆ. ಈಗ ನಾ ಕೇಳುದು ಏನಂತ ಹೇಳಿದ್ರೆ ಈ ಮೊಗ್ಗು ಇರುತ್ತಲ್ಲ ಅದು ಮೊಗ್ಗು ಒಮ್ಮೆಗೆ ಕಟಾವಿಗೆ ಬರಲ್ಲ, ಇವತ್ತೊಂದಿಷ್ಟು ನಾಳೆ ಒಂದಿಷ್ಟು ನಾಳ್ದೊಂದಿಷ್ಟು ಈ ರೀತಿ ಕಟಾವಿಗೆ ಬರುತ್ತಾ ಹೇಗೆಂತ? ನೀವು 100 ಗಿಡನ ಒಂದ್ 8 ಲೇಬರ್ ಇಟ್ಟರೆ ನೀವು ಒಂದೇ ದಿನ ಕಟಾವ್ ಮಾಡಬಹುದು. ಅಂದ್ರೆ ನಾ ಹೇಳುದೇನಂದ್ರೆ ಕಟಾವಿಗೆ ಒಂದೇ ಸರಿ ಬಂದ್ಬಿಡ್ತಾವ? ಹೌದೌದೌದು. ಇಷ್ಟೆಲ್ಲ ಮಾಹಿತಿ ಕೊಟ್ರಿ ಹನುಮಂತ ಅವರೇ. ದಾಲ್ಚಿನ್ನಿ ಬೆಳೆ ಬೇಸಾಯ ಅದು ನಮ್ಮ ಎಲ್ಲೆಲ್ಲಿ ಅಡಿಕೆ ಬೆಳೆಯಕ್ಕಾಗಲ್ಲ ಅಥವಾ ಬೇರೆ ಬೆಳೆಗಳನ್ನ ಬೆಳಿಲಿಕ್ಕಾಗಲ್ಲ ಅಂತಲ್ಲಿ ದಾಲ್ಚಿನ್ನಿಯನ್ನು ನಮ್ಮ ರೈತರು ಆಯ್ಕೆ ಮಾಡಿಕೊಂಡು ಬೆಳೀಲಿ ಅಂತೇಳಿ ಆಶಿಸ್ತೇನೆ. ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದರೆ ನಮ್ಮ ಅರಣ್ಯ ಮಹಾವಿದ್ಯಾಲಯಕ್ಕೆ ಹೋಗಿ ಹನುಮಂತ್ ಎಂ ಅವರನ್ನು ಭೇಟಿಯಾದರೆ ಅವರು ಕೂಡ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ. ನಮಸ್ಕಾರ ಸರ್, ಥ್ಯಾಂಕ್ ಯು. ದಾಲ್ಚಿನ್ನಿ ಬೆಳೆ ಬೇಸಾಯ ಕ್ರಮಗಳ ಕುರಿತು ಸಿರಿಸಿಯ ಅರಣ್ಯ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿರುವ ಹನುಮಂತ್ ಎಂ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಗಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಒಂದಾದ ರಾಷ್ಟೀಯ ಆಹಾರ ಭದ್ರತಾ ಮಿಷನ್ ಕುರಿತು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ತಜ್ಞ ಡಾ ಶಿವಶಂಕರ್ ಮೂರ್ತಿಯವರಿಂದ ಮಾಹಿತಿ. ಬೇಳೆಕಾಳುಗಳ ಉತ್ಪಾದನೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಉದ್ದು ಹಾಗೂ ಹೆಸರು ಬೆಳೆಗಳನ್ನು ಸಂಪೂರ್ಣವಾಗಿ ಉಳಿಕೆ ತೇವಾಂಶದಲ್ಲಿ ನಾವು ಪ್ರಾತಿಸ್ತಿಗಳನ್ನು ಗುಚ್ಛ ರೀತಿಯಲ್ಲಿ ನಾವು ಹಮ್ಮಿಕೊಳ್ತಾ ಬರ್ತದೆ. ಇದರಲ್ಲಿ ಉದ್ದು ಬೆಳೆಯಲ್ಲಿ ನಾವು DU-1 ಹೊಸ ತಳಿಯ ಪರಿಚಯ, ಇದರ ಜೊತೆಗೆ ಜೈವಿಕ ಜೀವಾಣು ಗೊಬ್ಬರಗಳಾದ ರೈಜೋಬಿಯಮು ಮತ್ತು ರಂಜಕ ಕರಗಿಸುವ ಜೀವಾಣು ಗೊಬ್ಬರಗಳೊಂದಿಗೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡತಕ್ಕಂಥದ್ದು, ತುಕ್ಕು ನಿರೋಧಕರಿಗೆ ಔಷಧಿಗಳನ್ನ ಸಿಂಪಡಣೆ ಮಾಡತಕ್ಕಂಥದ್ದು, ಜೊತೆಗೆ ಕೀಟಗಳ ನಿರ್ವಹಣೆ ಕೂಡ ನಾವು ಸಮಗ್ರ ರೀತಿಯಲ್ಲಿ ಹತೋಟಿ ಮಾಡಲಿಕ್ಕೆ ಉದ್ದು ಮತ್ತು ಹೆಸರು ಬೆಳೆಯಲ್ಲಿ ಪ್ರಾತ್ಯಕ್ಷತೆಗಳನ್ನ ಹಮ್ಮಿಕೊಳ್ತಾ ಬಂದಿದ್ದೀವಿ. ಈ 5 ಬೆಳೆಗಳನ್ನ ನಾವು ಸಂಪೂರ್ಣವಾಗಿ ಭತ್ತದ ನಂತರ ಹಿಂಗಾರು ಅಥವಾ ಚಳಿಗಾಲ ಮತ್ತು ಬೇಸಿಗೆ ಹಂಗಾಮಿನಲ್ಲಿ ಬೆಳೆತಕ್ಕಂಥದ್ದು, ನಂತರ ಪ್ರಾತ್ಯಕ್ಷಗಳನ್ನ ಹಮ್ಮಿಕೊಂಡ ನಂತರ ಹಲವಾರು ಪದ್ಧತಿ ಪ್ರಾತ್ಯಕ್ಷಗಳನ್ನ ಅಂದ್ರೆ ಬೀಜೋಪಚಾರ ಇಂಥ ಕೆಲಸವನ್ನೂ ಕೂಡ ನಾನು ರೈತರ ಸಮ್ಮುಖದಲ್ಲಿ ನಾವು ಎಲ್ಲರಿಗೂ ಪ್ರಚಾರ ಆಗುವ ನಿಟ್ಟಿನಲ್ಲಿ ಹಲವಾರು ಪದ್ಧತಿ ಪ್ರಾತ್ಯಕ್ಷತೆಗಳನ್ನ ಹಮ್ಮಿಕೊಳ್ತಾ ಬಂದಿದ್ದೀವಿ. ಇದರ ಜೊತೆಗೆ ಮಣ್ಣು ಪರೀಕ್ಷೆ, ಮಣ್ಣು ತೆಗೆಯುವ ವಿಧಾನ, ಬೀಜೋಪಚಾರ, ಔಷಧಿಯ ಸಿಂಪಡಣೆ ಇವೆಲ್ಲ ಪದ್ಧತಿಗಳನ್ನು ಕೂಡ ರೈತರಲ್ಲಿ ಪರಿಚಯ ಬರ್ತಾ ಇದೀವಿ. ಇದರ ಜೊತೆಗೆ ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನ ಒಳ ಆವರಣ ಮತ್ತು ಹೊರಾವರಣ ತರಬೇತಿ ಕಾರ್ಯಕ್ರಮಗಳನ್ನ ಈ 5 ಆಯ್ಕೆಯಾದಂತಹ ಬೆಳೆಗಳಲ್ಲಿ ಶೇಂಗಾ, ಎಳ್ಳು, ಸಾಸಿವೆ, ಉದ್ದು, ಹೆಸರು ಈ 5 ಬೆಳೆಗಳಲ್ಲಿ ತರಬೇತಿ ಕಾರ್ಯಕ್ರಮಗಳನ್ನ ರೈತರಿಗೆ ಹಮ್ಮಿಕೊಳ್ತಾ ಬಂದಿದ್ದೀವಿ. ಇದರ ಜೊತೆಗೆ

ಊರಿಗೆ ಸಂತೋಷ ಆಗಿದೆ. ಆದ್ರೆ ಗೌರಿಯ ಓದಿನ ಖರ್ಚನ್ನ ಹೇಗಪ್ಪ ನಿಭಾಯಿಸೋದು ಅಂತ ಮಾದೇವಣ್ಣ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಅದೇನ ಆಟನ? ಮನಸ್ಸಿದ್ದಲ್ಲಿ ಮಾರ್ಗ ಇರುತ್ತಪ್ಪ. ತಾನು ಫಾರಿನ್ ನಲ್ಲೇ PhD ಮಾಡ್ಬೇಕು ಅಂತ ಗೌರಿಗೆ ಆಸೆ ಇತ್ತು, ಅದು ಈಗ ಈಡೇರ್ತಾ ಇದೆ. ಅದು ಹೇಗೆ ಈಡೇರ್ತಾ ಇದೆ ಅಂತ ನಾವು ನಮ್ಮ ಶ್ರೋತೃಗಳಿಗೂ ಕೇಳಿಸೋಣ ಅಲ್ವಾ? ಆದ್ರೆ ಅದಕ್ಕೂ ಮೊದಲು ಒಂದು ಚಿತ್ರಗೀತೆ ಆಗ್ಲಿ. ಶೇಪು ಬೊಂಬಟ್ಟು ರೂಪು ಎತ್ತಿವಿ ನಿಂತವ್ರ ಆಯ್ತಪ್ಪ ಆಯ್ತು, ಬೇಕಾದಷ್ಟು ಆಯ್ತು. ಹಾಡು ಕುಣ್ತಾ ಎಲ್ಲವ ಎಲ್ಲ ನಿಮ್ ಮನೆಗ್ ಹೋಗ್ರಪ್ಪ. ಮಾದೇವಣ್ಣ, ಗೌರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ, ನಾವಿನ್ ಬರ್ತೀವಿ. ಚೆನ್ನಾಗ್ ಓದಿ ನಮ್ ದೇಶದ ಹೆಸರನ್ನ ಇನ್ನು ಫೇಮಸ್ ಮಾಡು ಗೌರಿ. ಹ್ಮ್ ಕಾಕ, ಖಂಡಿತ. ಶ್ರೋತೃಗಳೇ, ನ್ಯಾಷನಲ್ ಓವರ್ಸೀಸ್ ಸ್ಕಾಲರ್ಶಿಪ್ ಸ್ಕೀಮ್ ಬಗ್ಗೆ ಮಾಹಿತಿ ತಗೊಳ್ಳೋದಕ್ಕಾಗಿ ಗೌರಿ ಮತ್ತು ಅವಳ ತಂದೆ ಮಾದೇವಣ್ಣ ಕಾಲೇಜ್ ಪ್ರೊಫೆಸರ್ ವಿನೋದ್ ಅವರ ಬಳಿ ಹೋಗ್ತಾರೆ. ಆ ಸ್ಕಾಲರ್ಶಿಪ್ ಅನ್ನ ಪಡ್ಕೊಳ್ಳೋದು ಹೇಗೆ ಅಂತ ಕೇಳಿ ತಿಳ್ಕೊಳ್ಳೋದಕ್ಕೆ. ಸರ್, ಮೇ ಐ ಕಮಿನ್? ಓ ಗೌರಿ, ಕಮಿನ್. ಓಹೋ ಮಾದೇವಣ್ಣ, ನೀವು ಬಂದ್ರ ವೆರಿ ಗುಡ್, ನೀವಿಬ್ರು ಬಂದ್ರೆ. ಗೌರಿ ಫಾರಿನ್ ಗೆ ಹೋಗಿ PhD ಮಾಡೋಕೆ ರೆಡಿ ಆಗಿರೋದು ನಿಮ್ಗೆ ಖುಷಿ ಆಗಿರಬಹುದಲ್ಲ ಮಾದೇವಣ್ಣ? ಸರ್, ಆದ್ರೆ ಸರ್ ಅಪ್ಪಂಗೆ ನಂಬೋಕೆ ಆಗ್ತಾ ಇಲ್ಲ. ಇವರಿಗೆ ನನ್ನ ಎಜುಕೇಶನ್ ಖರ್ಚನ್ನ ಹೇಗಪ್ಪ ನಿಭಾಯಿಸೋದು ಅಂತ ಚಿಂತೆ ಆಗ್ತಾ ಇದೆ. ಸರ್, ಹೆಂಗೋ ಅದು ಇದು ಸ್ಕಾಲರ್ಶಿಪ್ ಇಂದ ಇವಳು MA ಮಾಡ್ಕೊಂಡವಳೆ, ಮುಂದಕ್ಕೆ ಪರದೇಶದಲ್ಲಿ ಓದ್ತೀನಿ ಅಂತವಳೆ. ಅದಕ್ಕೆಲ್ಲ ರೊಕ್ಕ ಎಲ್ಲಿಂದ ಬರ್ಬೇಕು? ನನ್ ತಾವ ಇಲ್ಲ. ಮಾದೇವಣ್ಣ, ಈ ತರ ಅವಕಾಶ ಎಲ್ರಿಗೂ ಸಿಗೋಲ್ಲ. ಆದ್ರೆ ಯಾರಿಗೆ ಮುಂದೆ ಓದಬೇಕು ಅಂತ ಹಠ ಇರುತ್ತೆ ಅವರನ್ನ ತಡೆಯೋಕೆ ಯಾರಿಂದಾನು ಆಗಲ್ಲ. ಅಂದ್ಹಾಗೆ ಗೌರಿಗೆ MAದಲ್ಲಿ 60% ಅಂದ್ರೆ 60% ಗಿಂತ ಜಾಸ್ತಿ ಸ್ಕೋರ್ ಆಗಿದೆ. ಇವಳಿಗೆ PhD ಮಾಡಬೇಕು ಅಂತ ಆಸೆ, ಅದು ವಿದೇಶದಲ್ಲಿ. ಹೀಗಾಗಿ ನಾನು ಇವಳಿಗೆ ನ್ಯಾಷನಲ್ ಓವರ್ಸೀಸ್ ಸ್ಕಾಲರ್ಶಿಪ್ ಸ್ಕೀಮ್ ಬಗ್ಗೆ ತಿಳಿಸಿದೀನಿ. ಸರ್, ಈ ಸ್ಕೀಮ್ ಬಗ್ಗೆ ನಂಗೆ ಒಸಿ ಹೇಳ್ತೀರಾ? ನ್ಯಾಷನಲ್ ಓವರ್ಸೀಸ್ ಸ್ಕಾಲರ್ಶಿಪ್ ಸ್ಕೀಮ್ ಅಂದ್ರೆ ರಾಷ್ಟ್ರೀಯ ಸಾಗರೋತ್ತರ ವಿದ್ಯಾರ್ಥಿ ವೇತನ ಯೋಜನೆ ಅಂತ. ಇದರಲ್ಲಿ ಪರಿಶಿಷ್ಟ ಜಾತಿ, ಇತರ ಹಿಂದುಳಿದ ವರ್ಗ, ಜೀತ ಮುಕ್ತ, ಅಲೆಮಾರಿ ಅರೆ ಅಲೆಮಾರಿ ಜನಾಂಗ, ಭೂರಹಿತ ಕೃಷಿ ಕೂಲಿಕಾರರು, ಪಾರಂಪರಿಕ ಕಲಾವಿದರ ಕುಟುಂಬದ ಜಾಣ ಮಕ್ಕಳಿಗೆ ಫಾರಿನ್ ನಲ್ಲಿ ಉನ್ನತ ವ್ಯಾಸಂಗ ಮಾಡೋಕೆ ಅಂತ ಸ್ಕಾಲರ್ಶಿಪ್ ಕೊಡಲಾಗುತ್ತೆ. ಕಂಡೀಷನ್ ಏನು ಅಂತಂದ್ರೆ ವಿದ್ಯಾರ್ಥಿಗಳು ಮಿನಿಮಮ್ 60% ಸ್ಕೋರ್ ಮಾಡಿರಬೇಕು. ಸರ್, ಇದರಲ್ಲಿ ಒಟ್ಟು ಎಷ್ಟು ಸ್ಕಾಲರ್ಶಿಪ್ ಕೊಡ್ತಾರೆ? ಯಾರ್ಯಾರಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಕೊಡ್ತಾರೆ? ಗೌರಿ, ಒಟ್ಟು 125 ಸ್ಕಾಲರ್ಶಿಪ್ ಅನ್ನ ಪ್ರತಿ ವರ್ಷ ಕೊಡ್ತಾರೆ. ಇದರಲ್ಲಿ ಶೆಡ್ಯೂಲ್ ಕಾಸ್ಟ್ ಗೆ 115 ಸ್ಕಾಲರ್ಶಿಪ್, ಜೀತ ಮುಕ್ತ ಅಲೆಮಾರಿ ಅರೆ ಅಲೆಮಾರಿ ಜನಾಂಗಗಳಿಗೆ ಸೇರಿದ ಮಕ್ಕಳಿಗೆ 6 ಸ್ಕಾಲರ್ಶಿಪ್, ಭೂರಹಿತ ಕೃಷಿ ಕೂಲಿಕಾರರ ಪಾರಂಪರಿಕ ಕಲಾವಿದರ ಮಕ್ಕಳಿಗೆ ಅಂತ 4 ಸ್ಕಾಲರ್ಶಿಪ್ ಕೊಡ್ತಾರೆ. ಸರ್, ಎಲ್ಲಾ ಸ್ಕಾಲರ್ ಸ್ಟೂಡೆಂಟ್ಸ್ ಈ ಸ್ಕಾಲರ್ಶಿಪ್ ನಲ್ಲಿ ಕವರ್ ಆಗ್ತಾರಲ್ವಾ? ಹೌದಮ್ಮ, ಯಾಕಿಲ್ಲ, ಇದನ್ನ ಉನ್ನತ ವ್ಯಾಸಂಗಕ್ಕೆ ಕೊಡ್ತಾರೆ ಅಂತಾಯ್ತು. ಹೌದು ಹೌದು. ಆದ್ರೆ ಸರ್, ಈ ಸ್ಕೀಮ್ ನಲ್ಲಿ ಯಾವ್ಯಾವ ವಿಷಯ ಕವರ್ ಆಗುತ್ತೆ? ಗೌರಿ, ಇದರಲ್ಲಿ ಆಲ್ಮೋಸ್ಟ್ ಆಲ್ ಸಬ್ಜೆಕ್ಟ್ಸ್ ಕವರ್ ಆಗುತ್ತೆ. ಇಂಜಿನಿಯರಿಂಗ್, ಪ್ಯೂರ್ ಸೈನ್ಸ್, ಮೆಡಿಕಲ್, ಅಗ್ರಿಕಲ್ಚರ್, ಮ್ಯಾನೇಜ್ಮೆಂಟ್, ಟೆಕ್ನಾಲಜಿ ಅಂತ ಎಲ್ಲಾ ಸಬ್ಜೆಕ್ಟ್ಸ್ ಕವರ್ ಆಗುತ್ತೆ. ಇನ್ನೊಂದು ವಿಷಯ, ಈ ಸ್ಕಾಲರ್ಶಿಪ್ ಸ್ಕೀಮ್ ನಲ್ಲಿ ಫಿಮೇಲ್ ಕ್ಯಾಂಡಿಡೇಟ್ಸ್ ಗೆ ಅಂತ 30% ರಿಸರ್ವೇಶನ್ ಇದೆ. ಸರ್, ಇದರಾಗೆ ಎಷ್ಟೆಷ್ಟು ರೊಕ್ಕ ಕೊಡ್ತಾರೆ ಎಜುಕೇಶನ್ ಗೆ ಅಂತ? ಎಲ್ಲ ತರದ ಖರ್ಚು ಇದ್ರಲ್ಲಿ ಸೇರಿದೆ ಮಾದೇವಣ್ಣ. ಟ್ಯೂಷನ್ ಫೀಸ್, ವಿಮಾನ ಪ್ರಯಾಣದ ವೆಚ್ಚ, ಮತ್ತೆ ಅಲ್ಲಿ ಓದೋದಕ್ಕೆ ಬೇಕಾದ ಎಲ್ಲಾ ಅವಶ್ಯಕ ಖರ್ಚುಗಳು ಸಿಗ್ತವೆ. ಸರ್, ಇದರಲ್ಲಿ ಎಷ್ಟು ಅಲೋವೆನ್ಸ್ ಸಿಗುತ್ತೆ? ನೋಡಮ್ಮ ಗೌರಿ, USA ಮತ್ತು ಇತರ ದೇಶಗಳಲ್ಲಿ ಓದೋರಿಗೆ ವರ್ಷಕ್ಕೆ $15,400 American ಮೇಂಟೆನೆನ್ಸ್ ಅಲೋವೆನ್ಸ್ ಸಿಗುತ್ತೆ. ಅದೇ UKದಲ್ಲಿ ಓದೋರಿಗೆ ವರ್ಷಕ್ಕೆ 9,900 GB ಕೊಡ್ತಾರೆ. ಹೌದಾ ಸರ್? ಇದಕ್ಕೆ ಹೊರತಾಗಿ ಕೂಡ ಏನಾದರೂ ಭತ್ಯೆ ಸಿಗುತ್ತಾ? ಹಾ, ಖಂಡಿತ ಸಿಗುತ್ತೆ. ಆ ವೀಸಾದ ಪೂರ್ತಿ ಹಣ ಸಿಗುತ್ತೆ, ಮೆಡಿಕಲ್ ಇನ್ಶೂರೆನ್ಸ್ ನ ಪ್ರೀಮಿಯಂ, ಆನ್ಯುಯಲ್ ಕಾಂಟಿಂಜೆನ್ಸಿ ಅಲೋವೆನ್ಸ್ ಕೂಡ ಸಿಗುತ್ತೆ. ಸರ್, ಈ ಕಂಟಿಂಜೆನ್ಸಿ ಅಲೋವೆನ್ಸ್ ಎಷ್ಟು ಸಿಗುತ್ತೆ? ಇದು USA ಮತ್ತು ಇತರ ದೇಶಗಳಲ್ಲಿ ವರ್ಷಕ್ಕೆ $1,500 American ಮತ್ತೆ UKದಲ್ಲಿ 1,100 GB ಸಿಗುತ್ತೆ. ಮತ್ತೆ ಸರ್, ವಿಮಾನದ ಖರ್ಚು ಕೊಡ್ತಾರೆ ಅಂತಂದ್ರೆ? ಹೌದು, ಆದ್ರೆ ಪ್ರಯಾಣ ಏರ್ ಇಂಡಿಯಾದಿಂದಾನೇ ಮಾಡಬೇಕಾಗುತ್ತೆ, ಅಂದ್ರೆ ಮಾತ್ರ ಸಿಗುತ್ತೆ. ಇದರಲ್ಲಿ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ನಿಂದ ಏರ್ಪೋರ್ಟ್ ಗೆ ಹೋಗಿ ಬರೋದಕ್ಕೆ ಇಕಾನಮಿ ಕ್ಲಾಸ್ ನ ಟಿಕೆಟ್ ವೆಚ್ಚ ಕೂಡ ಸೇರಿದೆ. ಸರ್, ಈ ಎಲ್ಲಾ ಖರ್ಚು ಕೋರ್ಸ್ ಮುಗಿಯೋ ತನಕ ಸಿಗುತ್ತಾ? ಹೌದು ಗೌರಿ, ಇದಕ್ಕಾಗಿ ಡ್ಯೂರೇಷನ್ ಫಿಕ್ಸ್ ಮಾಡಿದ್ದಾರೆ. ಕೊಟ್ಟಿದ್ದಾರೆ. ಪಿ ಎಚ್ ಡಿಗೆ ಹೆಚ್ಚಂದ್ರೆ 4 ವರ್ಷ, ಮಾಸ್ಟರ್ ಡಿಗ್ರಿಗೆ ಹೆಚ್ಚಂದ್ರೆ 3 ವರ್ಷ ಸ್ಕಾಲರ್ಶಿಪ್ ಸಿಗುತ್ತೆ. ಈ ಅವಧಿಯಲ್ಲಿ ಓದಿನ ಕಡೆ ಗಮನ ಕೊಡಬೇಕಾಗುತ್ತೆ. ಒಂದ್ ವೇಳೆ ಈ ಅವಧಿಯಲ್ಲಿ ಯಾರಿಗಾದರೂ ಕೋರ್ಸ್ ಕಂಪ್ಲೀಟ್ ಮಾಡೋಕೆ ಆಗದೆ ಇದ್ರೆ ಆಗ ಅವರ ಸ್ಕಾಲರ್ಶಿಪ್ ಅನ್ನ ಟಾಪ್ ಮಾಡಲಾಗುತ್ತೆ. ಹೌದು ಸರ್, ಚೆನ್ನಾಗಿ ಓದಲೇಬೇಕು. ಆದ್ರೆ ಸರ್, ಈ ಸ್ಕಾಲರ್ಶಿಪ್ ತಗೊಳ್ಳೋಕೆ ನಾವು ಏನೇನ್ ಮಾಡ್ಬೇಕಾಗುತ್ತೆ ಅಂತ ಅಪ್ಪಾಜಿಗೆ ಹೇಳ್ತೀರಾ? ಹೇಳಿ ಸರ್, ಹೇಳಿ. ನೋಡಿ ಮಾದೇವಣ್ಣ, ಈ ಸ್ಕಾಲರ್ಶಿಪ್ ಸಿಗಬೇಕು ಅಂತಾದ್ರೆ ಕೆಲವು ಕಂಡೀಷನ್ಸ್ ಇವೆ. ಮೊದಲನೇದಾಗಿ ಸ್ಟೂಡೆಂಟ್ಸ್ ವಯಸ್ಸು 35 ವರ್ಷಕ್ಕಿಂತ ಕಮ್ಮಿ ಇರಬೇಕು. ಎರಡನೇದಾಗಿ ಒಬ್ಬ ತಂದೆ ತಾಯಿ ಅಥವಾ ಪಾಲಕರ ಗರಿಷ್ಠ 2 ಮಕ್ಕಳಿಗೆ ಈ ಸ್ಕಾಲರ್ಶಿಪ್ ಸಿಗಬಹುದು. ಮೂರನೇದಾಗಿ ಪಿ ಎಚ್ ಡಿ ಮಾಡೋಕೆ ಮಾಸ್ಟರ್ಸ್ ಡಿಗ್ರಿಯಲ್ಲಿ ಮತ್ತೆ ಮಾಸ್ಟರ್ ಡಿಗ್ರಿ ಮಾಡೋಕೆ ಗ್ರಾಜುಯೇಷನ್ ನಲ್ಲಿ ಕನಿಷ್ಠ 60% ಮಾರ್ಕ್ಸ್ ಬಂದಿರಬೇಕು. ನಾಲ್ಕನೇದಾಗಿ ಕುಟುಂಬದ ವಾರ್ಷಿಕ ಆದಾಯ ಎಲ್ಲಾ ಮೂಲಗಳಿಂದ ಗರಿಷ್ಠ 8 ಲಕ್ಷ ರೂಪಾಯಿಗಿಂತ ಕಡಿಮೆ ಇರಬೇಕು. ತಿಳಿತಾ ಸರ್? ಇದಕ್ಕಾಗಿ ಅಪ್ಲಿಕೇಶನ್ ಎಲ್ಲಿ ಕೊಡಬೇಕಾಗತ್ತೆ? ಈ ಸ್ಕಾಲರ್ಶಿಪ್ ಗಾಗಿ ಕಾಲಕಾಲಕ್ಕೆ ಪ್ರಕಟ ಆಗೋ NOS ಪೋರ್ಟಲ್ ನಲ್ಲಿ ಜಾಹೀರಾತನ್ನ ನೋಡಿ ಅಪ್ಲೈ ಮಾಡಬೇಕಾಗುತ್ತೆ. ಸರ್, ನಂಗೆ ಸಿಕ್ಕಾಪಟ್ಟೆ ಭಯ ಇತ್ತು, ಮುಂದ್ ಹೆಂಗಪ್ಪ ಅಂತ. ಈಗ ನಿಮ್ ಮಾತು ಕೇಳಿದ ಮ್ಯಾಕೆ ಎಲ್ಲ ಭಯ ಹೊಂಟೋಯ್ತು. ನಿಮ್ಗ ಉಪಕಾರ ನಾ ಮರೆಯಂಗಿಲ್ಲ ಸರ್. ಆಗ್ಲಿ ಮಾದೇವಣ್ಣ, ಸರಿ ಗೌರಿ, ಗುಡ್ ಲಕ್ ಟು ಯು. ಥ್ಯಾಂಕ್ ಯು ಸರ್. ರಾಗದಿಂದ ತಂದಾನ, ಕಾಡದಿಂದ ತಿಂದಾನ, ಶ್ರೋತೃಗಳೇ, ಇಂದಿನ ಈ ಕಾರ್ಯಕ್ರಮದ ಕುರಿತು ನಿಮ್ಮದೇನಾದರೂ ಸಲಹೆ ಸೂಚನೆಗಳಿದ್ದರೆ ಅಥವಾ ನ್ಯಾಷನಲ್ ಓವರ್ಸೀಸ್ ಸ್ಕಾಲರ್ಶಿಪ್ ಸ್ಕೀಮ್ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾಗಿದ್ದರೆ ಈ ವಿಳಾಸಕ್ಕೆ ಪತ್ರ ಬರೆದು ತಿಳ್ಕೊಬಹುದು. ಜಂಟಿ ಕಾರ್ಯದರ್ಶಿಗಳು, ಪರಿಶಿಷ್ಟ ಜಾತಿ ವಿಕಾಸ ಬಿ, ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ, ಶಾಸ್ತ್ರಿ ಭವನ, ಹೊಸ ದೆಹಲಿ 110001, ದೂರವಾಣಿ 2338-3853, ವೆಬ್ಸೈಟ್ www.socialjustice.nic.in. ಈಗ ಬಹುಮಾನದ ಪ್ರಶ್ನೆಯನ್ನ ಕೇಳುವುದಕ್ಕೆ ಸಮಯ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಅಂಚೆ ಕಾರ್ಡಿನ ಮೂಲಕ ಅಥವಾ ಇಮೇಲ್ ಮೂಲಕ ನಮಗೆ ಕಳುಹಿಸಿ ಗೆಲ್ಲಬಹುದು 200 ರೂಪಾಯಿಗಳ ನಗದು ಬಹುಮಾನ. ಉತ್ತರವನ್ನು ಬರೆಯುವಾಗ ನೀವು ನಿಮ್ಮ ವಿಳಾಸವನ್ನು ಮತ್ತು ನಿಮ್ಮ ಮೊಬೈಲ್ ನಂಬರ್ ಅನ್ನ ಬರೆಯೋದಕ್ಕೆ ಮರಿಬೇಡಿ. ಹಾಗೆ ಇಂದಿನ ಎಪಿಸೋಡ್ ನಂಬರ್ ಅನ್ನು ಕೂಡ ಬರೀಬೇಕಾಗತ್ತೆ. ಸರಿ, ಈಗ ನೋಟ್ ಮಾಡಿಕೊಳ್ಳಿ ಇಂದಿನ ಬಹುಮಾನದ ಪ್ರಶ್ನೆ. ರಾಷ್ಟ್ರೀಯ ಸಾಗರೋತ್ತರ ವಿದ್ಯಾರ್ಥಿ ವೇತನವನ್ನ ಪಡೆಯಲು ಎಷ್ಟು ಅಂಕಗಳನ್ನು ಪಡೆದಿರಬೇಕು? ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳಿಸಿಕೊಳ್ಳಿ. ರಾಷ್ಟ್ರೀಯ ಸಾಗರೋತ್ತರ ವಿದ್ಯಾರ್ಥಿ ವೇತನವನ್ನು ಪಡೆಯಲು ಎಷ್ಟು ಅಂಕಗಳನ್ನು ಪಡೆದಿರಬೇಕು? ಉತ್ತರವನ್ನು ಕಳಿಸಬೇಕಾದ ವಿಳಾಸ ಸಂಬಾಳಿಸುತ್ತ ಸಾಗೋಣ ಬಾಳಪಥದಲ್ಲಿ ಎಪಿಸೋಡ್ ನಂಬರ್ 48, ಪೋಸ್ಟ್ ಬಾಕ್ಸ್ ನಂಬರ್ 3565, ಹೊಸ ದೆಹಲಿ 110024. ಇಮೇಲ್ ಐಡಿ radio.sjjr2021@gmail.com. ಶ್ರೋತೃಗಳೇ, ಈ ಕಾರ್ಯಕ್ರಮ ನಿಮ್ಮನ್ನು ತಲುಪಿತು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ನ ಸೌಜನ್ಯದಿಂದ. ಇಲ್ಲಿಗೆ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಮತ್ತೊಂದು ಹೊಸ ವಿಷಯದೊಂದಿಗೆ ಹಾಜರಾಗ್ತೀವಿ. ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ನಮ್ಮ ನಮಸ್ಕಾರ. ಪ್ರಾಯೋಜಿತ ಕಾರ್ಯಕ್ರಮ ಸಂಭಾಳಿಸುತ್ತಾ ಸಾಗೋಣ ಬಾಳಪಥದಲ್ಲಿ ಪ್ರಸಾರವಾಯಿತು. ಪ್ರಾಯೋಜಕರು ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ಇಲಾಖೆ ಭಾರತ ಸರ್ಕಾರ. ಈಗ ಜನಪದ ಸಂಗೀತ. ಇಂದಿನ ಜನಪದ ಸಂಗೀತದಲ್ಲಿ ಹಾಲಕ್ಕಿ ಸಂಪ್ರದಾಯದ ಹಾಡುಗಳು, ಕುಚಾಲಿ ಮಾಣಿಗೌಡ ಮತ್ತು ಸಂಗಡಿಗರಿಂದ. ಈಗ ಹೇಳುವ ಹಾಡು ಮಾದೇವರಾಯಂದು. ಅವನು ಸಿರಕವಲಿ ಪಡೆಯುತ್ತ, ಅಕ್ಕಿ ಪಡೆಯುತ್ತ, ಸ್ವಾಮಿ ಒಟ್ಟಮನೆ ಭೂಮಿ ಒಟ್ಟ ಮನೋ ಮಾದೇವರಾಯ ತಾನೇ ಮದಾಲಂದೋ ಸ್ವಾಮಿ ಒಟ್ಟಮನೆ ಭೂಮಿ ಒಟ್ಟ ಮನೋ ಮಾದೇವರಾಯ ತಾನೇ ಮದಾಲುಟ್ಟೋ ಮಾದೇವರಾಯ ತಾನೇ ಮದಲೋಟೋ ಸ್ವಾಮಿ ಭೂಮಿಯಲ್ಲ ಪಡೆದಾರೋ ಮಾದೇವರಾಯ ತಾನೇ ಮೊದಲೇ ಹುಟ್ಟಿ ಗೌಡೆ ಸ್ವಾಮಿ ಭೂಮಿಯಲ್ಲ ಪಡಿದನೋ ಸ್ವಾಮಿ ಭೂಮಿಯಲ್ಲ ಪಡೆದ ಮಾದೇವರಾಯೋ ಚರಕವೊಲಿ ಎಲ್ಲ ಪಡಿದನೋ ಸ್ವಾಮಿ ಭೂಮಿಯಲ್ಲ ಪಡೆದನು ಮಾದೇವರಾಯೋ ಚರಕವೊಲಿ ಎಲ್ಲ ಪಡಿದನೋ ಚರಕವೊಲಿ ಎಲ್ಲ ಪಡೆದನು ಮಾದೇವರಾಯೋ ಕಿಂಜಿಗನೊಂದಕ್ಕೆ ಪಡೆದಾರೋ.